ಸೈದ್ಧಾಂತಿಕವಾದ ತ್ಯಾಗ. ಬಿಟ್ಕೊಳ್ಳಿಕ್ಕೆ ಸಿದ್ಧರಾಗಿದ್ದಾರೆ ಲೋಕದ ಹಿತಕ್ಕಾಗಿಯೋ ಸಮಾಜದ ಹಿತಕ್ಕಾಗಿಯೋ ನಾಲ್ಕು ಜನಕ್ಕೆ ಸುಖ ಅಂತೇಳಿ ತಮ್ಮ ಸಿದ್ಧಾಂತವನ್ನೇ ಬಿಟ್ಟುಕೊಳ್ಳಿಕ್ಕೆ ಸಿದ್ಧರಾಗಿದ್ದಾರೆ. ನೋ ಪ್ರಾಬ್ಲಮ್. ಒಂದು ಪ್ರಸಂಗ ಹೇಳ್ತೀನಿ ನಿಮಗೆ. ಪೂಜ್ಯ ಸ್ವಾಮೀಜಿಯವರು ನಮಗೆ ಸನ್ಯಾಸ ಕೊಡಬೇಕಾದ್ರೆ ಅವರಾಗಿನೇ ಒಂದು ಪ್ರತಿಜ್ಞೆ ಮಾಡಿಸಿ. ಏನು ಅಂದ್ರೆ ಆ ಕಮಿಟಿ ಈ ಟ್ರಸ್ಟು ಹಾಗೂ ಇದು ಮಠ ಏನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ನೀವುಂಟು ಸ್ವಾಧ್ಯಾಯ ಅಧ್ಯಾಪನ ಸ್ವಾಧ್ಯಾಯ ಮಾಡ್ರಿ, ನಾಲ್ಕು ಜನಕ್ಕೆ ಹೇಳಿಕೊಡಿ. ಇಷ್ಟು ಬಿಟ್ಟರೆ ನಿಮ್ದು ಯಾವುದೂ ಕೆಲಸ ಇಲ್ಲ. ಇಷ್ಟು ಅನುಗ್ರಹದಿಂದ ಊಟ ಬಂದರೆ ತಗೋರಿ, ಇಲ್ಲ ಅಂದ್ರೆ ಹುಡುಕೊಂಡು ಹೋಗ್ಬೇಡ್ರಿ ಊಟಕ್ಕೆ. ನಿತ್ಯ ಜೀವನದ ಮಿನಿಮಮ್ ಆಗು ಹೋಗುಗಳನ್ನು ಕೂಡ ನೀವು ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ಅದು ಬಂದರೆ ಪ್ರಸಾದವನ್ನು ಸ್ವೀಕಾರ ಮಾಡಿ, ಅನ್ಯಥಾ ನಿಮ್ಮ ಪೂರ್ತಿ ಎನರ್ಜಿ ಎಲ್ಲಿ ಹಾಕ್ಬೇಕು? ಅಧ್ಯಯನ ಪ್ರತಿಜ್ಞೆ ಮಾಡಿಸಿ. ನಾವು ಹಂಗೆ ಇದ್ದು ಇವತ್ತು ಹಂಗೆ ಇದ್ದೀವಿ, ಎರಡನೇ ಮಾತಿಲ್ಲ. ಅಷ್ಟರೊಳಗೆ ಏನಾಗ್ಬಿಡ್ತು ಅಂದ್ರೆ ಈ ಪೋಪ್ ಬಂದು ಹೋದ್ನಲ್ಲ, ಆವಾಗ ಎರಡನೇ ಪ್ರತಿಜ್ಞೆ ಮಾಡಿಸಿದ್ರು. ನಾನು ಹಂಗೆ ಹೇಳಿದ್ದೆ, ಆದ್ರೆ ಈಗ ಲೋಕ ಕಲ್ಯಾಣಾರ್ಥವಾಗಿ ಇದು ಒಂದು ನಮ್ಮ ಮೇಲೆ ಒತ್ತಡ ಇದೆ. ಹೀಗೆ ನಾವು ಈಗೂ ಕೂಡ ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ನಮ್ಮನ್ನ ಮನೆ ಬಿಟ್ಟು ಹೊರಗೆ ಹಾಕ್ತಾರೆ, ಅವರೆಲ್ಲರೂ ಈ ಮನೆಯಲ್ಲಿ ಬಂದಿರ್ತಾರೆ. ಆದ್ದರಿಂದ ಬಡತನ ನಿರ್ಮೂಲನೆ ಶೈಕ್ಷಣಿಕವಾಗಿ ಮಾಡ್ತೀವಿ. ಶಿಕ್ಷಣವನ್ನು ಕೊಟ್ಟು ಬಡತನದ ನಿರ್ಮೂಲನೆ ಮಾಡ್ತೀವಿ. ಬಹಳ ಚಾಲೆಂಜಿಂಗ್ ಪ್ರಶ್ನೆ. ತಾವೇ ಮಾಡಿದ ಸಿದ್ಧಾಂತವನ್ನ ಬದಲಿಸಿ ಬೇರೆ ಸಿದ್ಧಾಂತವನ್ನು ಮಂಡಿಸಿದರು. ಇದು ಅವರ ಸ್ವಾರ್ಥಕ್ಕೋ ಅಥವಾ ಲೋಕ ಕಲ್ಯಾಣ ಅರ್ಥ ಆಯ್ತಲ್ಲ ಈಗ. ಸೊ ಭೌತಿಕವಾಗಿಯೂ ತ್ಯಾಗ ಮಾಡಲಿಕ್ಕೆ ಎಷ್ಟು ಸಿದ್ಧರಿದ್ದಾರೆ, ಲೋಕ ಕಲ್ಯಾಣಾರ್ಥವಾಗಿ ಸೈದ್ಧಾಂತಿಕ ತ್ಯಾಗವನ್ನು ಮಾಡಲಿಕ್ಕೆ ಎಷ್ಟು ಸಿದ್ಧರಿದ್ದಾರೆ. ಇದನ್ನ ಭಾವನಾತ್ಮಕವಾದ ತ್ಯಾಗ. ಯಾರು ಹರ್ಟ್ ಮಾಡ್ತಾರೆ, ಯಾರು ಪಾಪದಿಂದ ನಮ್ಮ ಜೊತೆ ನಡ್ಕೋತಾರೆ, ಯಾರು ನಮಗೆ ಅವಮಾನ ಮಾಡ್ತಾರೆ, ಯಾರು ನಮ್ಮನ್ನ ದುಃಖ ಕಾರಣ ಮಾಡ್ತಾರೆ, ಕಷ್ಟಗಳನ್ನು ಕೊಡ್ತಾರೆ, ಅವರನ್ನ ಅಪ್ರತೀಕಾರ ಪೂರ್ವಕವಾಗಿ ಕ್ಷಮೆ ಮಾಡಲಿಕ್ಕೆ ಸಿದ್ಧನಿದ್ದೀಯಾ? ಒಳಗಡೆ ಏನೂ ಪ್ರತಿಕ್ರಿಯೆ ಇಟ್ಕೊಳ್ಳದೇನೆ ಅವ ಏನೂ ಮಾಡಿಲ್ಲ ಅನ್ನುವ ಹಾಗೆ ಕ್ಷಮ ಮಾಡಿದೆ. ಇದು ಮೂರನೇ ತ್ಯಾಗ, ಮಾನಸಿಕವಾಗಿ ಭಾವನಾತ್ಮಕವಾದ ತ್ಯಾಗ. ಬಹುಶಃ ಈ ಮೂರು ತ್ಯಾಗಗಳು ಏನಾದರೂ ಒಬ್ಬರಲ್ಲಿ ಕಂಡು ಬಂದದ್ದಾದ್ರೆ ಅವನು ಬಟ್ಟೆ ಹಾಕಿರಲಿ ಹಾಕದಿರಲಿ ಅವನು ಸನ್ಯಾಸಿ. ಅಂದಷ್ಟಕ್ಕೆ ಗುರು ಆಗೋದಿಲ್ಲ. ಇದನ್ನ ಮೋದಿನೂ ಸಾಧಿಸಬಹುದು, ಇದನ್ನು RSS ಭಾಗವತನು ಸಾಧಿಸ್ಬೋದು, ಇದನ್ನ ನಮ್ಮ ಚಿಕ್ಕಪ್ಪನು ಸಾಧಿಸ್ಬೋದು, ಇದನ್ನ ಮಾಮಾಜಿನೂ ಸಾಧಿಸ್ಬೋದು. ಅರ್ಥ ಆಯ್ತು? ಇದ್ರ ಜೊತೆ ಮತ್ತೆ ಪ್ಲಸ್, ಇದ್ರ ಜೊತೆ ಪ್ಲಸ್ ಅಲ್ಲ, ಅದನ್ನ ಇಟ್ಕೊಂಡು ಇದೆಲ್ಲ ಪ್ಲಸ್ ಏನು ಅಂತಂದ್ರೆ ಶ್ರೋತ್ರಿಯಂ ಬ್ರಹ್ಮನಿಷ್ಠ. ಅದು ಒಟ್ಟು ಸೇರಿ ನಿಜವಾದ ಸನ್ಯಾಸಿ, ನಿಜವಾದ ಗುರು, ನಿಜವಾದಂತಹ ಜ್ಞಾನಿ ಅಂತ ಸಿದ್ಧಾರ್ಥ ನೋಡ. ಕೇಳದೆ ಹೋದ್ರೂ ಪ್ರಸಂಗ ಅವಧಾನವೆಲ್ಲ ಬರ್ದಿರ್ತಾರೆ, ಎಲ್ಲ ಬರ್ದಿರ್ತಾರೆ. ಸ್ವಲ್ಪ ಅವನಿಗೆ ಅವಶ್ಯ ಜಾಸ್ತಿ, ಯಾಕೆಂದ್ರೆ ಅವ ಇನ್ನು ಮುಂದೆ ಕಾಲೇಜಿಗೆ ಹೋಗ್ಬಿಡ್ತಾನೆ, ಬರ್ಲಿಕ್ಕಾಗೋದಿಲ್ಲ. ಅದಕ್ಕೆ ಬ್ಯಾಲೆನ್ಸ್ ಇನ್ನೇನು ಉಳ್ಕೊಂಡ ಪಾಪ ಇನ್ನೇನು ಮಾಡ್ತಾನ. ಹ್ಮ್, ವಿ ಆಲ್ ಫೀಲ್ ಸಾರಿ. ಟೈಟಲ್ ವಿಲ್ ಗೋಯಿಂಗ್ ಟು ಮಿಸ್ ಯು. ಹಿ ಶುಡ್ ಕಂಟಿನ್ಯೂ ಬಟ್ ಹಿ ವಾಂಟ್ಸ್ ಟು ಸ್ಟಡಿ. ಆಮೇಲೆ ಅದು ಎಷ್ಟು ಜನ ಮಾಡ್ಲಿಕ್ಕೆ ಬರೋಂಗಿಲ್ಲ ಬಿ ಕಾಮು ಎಲ್ಲ ಮಾಡ್ಕೊಂಡು. ಸೊ ಹೀಗಾಗಿ ಇಲ್ಲಿ ಆ ಮಾತನ್ನು ಹೇಳ್ತಾರೆ, ನೀನು ಆ ಆತ್ಮನನ್ನ ತಿಳಿಯಬೇಕಾಗಿದೆ. ಯಾವ ಆತ್ಮ ಅಂದ್ರೆ ತತ್ ಕೀದೃಶಂ ಆತ್ಮ, ಅದು ಎಂಥ ಆತ್ಮ, ಅದು ಎಂಥ ಸನ್ಯಾಸಿ ಅಂತ ಕೇಳಿದಂಗೆ ಇದು ಎಂಥ ಆತ್ಮ ಗೊತ್ತಾಗಲಿಲ್ಲ. ಇದು ಲಕ್ಷಣ ಇಲ್ಲ, ಆತ್ಮನಿಗೆ ಬಟ್ಟೆ ಇಲ್ಲ, ಆತ್ಮನಿಗೆ ರೂಪ ಇಲ್ಲ, ಆತ್ಮನ ಆಕಾರ ಇಲ್ಲ, ಆತ್ಮ ಹೋಗುವುದಿಲ್ಲ, ಆತ್ಮ ಬರುವುದಿಲ್ಲ, ಆತ್ಮ ಕೂಡುವುದಿಲ್ಲ, ಆತ್ಮ ಇರೋದಿಲ್ಲ, ಆತ್ಮ ಮಾತಾಡೋದಿಲ್ಲ. ಗುಡ್ ಫಾರ್ ನಥಿಂಗ್. ಇದು ವ್ಯಾವಹಾರಿಕ ದೃಷ್ಟಿಯಿಂದ ಯೂಸ್ಲೆಸ್ ಆತ್ಮ. ಆತ್ಮನಲ್ಲಿ ಕೊಟ್ಟಿಟ್ಟುಕೊಳ್ಳುವ ವ್ಯವಹಾರ ಇಲ್ಲ, ಅವ್ಯವಹಾರಿ ಆತ್ಮ. ಆದರೂ ಕೇಳ್ತಾರೆ ಪ್ರಶ್ನೆನ, ಏನು ಸ್ವಾಮಿ ಈ ಆತ್ಮ ಹೆಂಗಿತ್ತು? ಆವಾಗ ಈ ಮಾತು ಬರ್ತದೆ, ನ ಏಜತ್, ನ ಏಜತ್, ಏಜ್ ಧಾತು, ಧಾತು ಏಜ್, ಏಜ್ ಧಾತು ಏನ್ ತೋರಿಸ್ತದೆ? ಕಂಪನ, ಕಂಪನ. ಕಂಪನ ಅನ್ನೋ ಶಬ್ದ ಅರ್ಥ ಏನು ಡಿಫೈನ್ ಮಾಡ ಕನ್ನಡದಲ್ಲೇ ಹೇಳಿ. ಕನ್ನಡದಲ್ಲೂ ಕಂಪನ ಇದೆ. ಯಾ ಅಲುಗಾಡೋದು ಅದನ್ನು ಡಿಫೈನ್ ಮಾಡ್ದು. ಅಲುಗಾಡೋದು ಅಂದ್ರೆ ಚಲಿಸೋದನ್ನು ಡಿಫೈನ್ ಮಾಡ್ದು. ಚಲಿಸೋದು ಅಂದ್ರೆ ಏನು ಡಿಫೈನ್ ಮಾಡ್ದು? ರೈತ ಬಟ್ ಅದನ್ನ ಡಿಫೈನ್ ಮಾಡ್ಬೇಕ್ರಿ. ಹೇಳಿದ್ದೀನಿ, ಒಂದು ಟೈಮ್ನಿಂದ ಇನ್ನೊಂದು ಟೈಮಿಗೆ, ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಅದು ಚಲನೆ ಆಗಿತ್ತು ಅಂತಂದ್ರೆ ಅದನ್ನ ಏಜ್ ಅಂತ ಕರೀತಾರೆ, ಅದನ್ನ ಚಲನೆ ಅಂತ ಕರೀತಾರೆ, ಅದನ್ನ ಕಂಪನ ಅಂತ ಕರೀತಾರೆ. ಹೌದಾ? ಪ್ಲೇಸ್ ಪಿ ಒನ್ goes to place P2 from time T1 to time T2. In time T1 to time T2, from place P1 to place T2. ಅಕಸ್ಮಾತ್ ಇದು ಹಿಂಗೆ ಮೂವ್ ಆಗಿದ್ದಾಗ ಏನ ಕರಿತೀವಿ? ಚಲನ. ಇದೇ ಡೆಫಿನೇಷನ್ ಫಾರ್ ಕರ್ಮಾಸ್, ಸೇಮ್ ಡೆಫಿನೇಷನ್. ಚಲನಾತ್ಮಕಂ ಕರ್ಮ, ಚಲನಾತ್ಮಕಂ ಕರ್ಮ, ಚಲನಾತ್ಮಕಂ ಕಂಪನ. ಕಂಪನ ಕೂಡ ಏನು? ಚಲನಾತ್ಮಕಂ. ಏಜ್ ಧಾತು ಏನ್ ತೋರಿಸ್ದ ಅರ್ಥ? ಕಂಪನಿ. ಏಜ್ ಇತಿ ಕಂಪನಿ, ಅದು ಕಂಪನಿ. ಕಂಪನ ಅದರ ಅರ್ಥ ಏನು? ಚಲನೆ. ಚಲನೆ ಅಂದ್ರೆ ಏನು? ಸ್ಥಾನ ಒಂದರಿಂದ ಸ್ಥಾನ ಎರಡಕ್ಕೆ, ಸಮಯ ಒಂದರಿಂದ ಇನ್ನೊಂದು ಸಮಯದಲ್ಲಿ ಬದಲಾವಣೆಗೊಳ್ಳುತ್ತದೆ. ಮುಗಿತು ನೋಡಪ್ಪ. ಈಜ್ ಈಗ ಆತ್ಮ ಅಲ್ಗಾಡ್ತಾನೋ ಒಂದು ಕಡೆಗೆ ಇರ್ತಾನೋ? ಆ ಒಂದು ಕಡೆಗೂ ಇರೋದಿಲ್ಲ, ಅಲ್ಗಾಡದು ಇಲ್ಲ, ಇರುತ್ತಾನೆ. ಆದ್ರಿಂದ ಮೊದಲನೇ ಶಬ್ದ ಅನೇಜತ್ ಭಾಷೆ ನೋಡಿ, ಅನೇಜತ. ಓ, ನಿಮಗೆ ಭಾವಾರ್ಥನ ಕೊಟ್ಟಿಲ್ಲ, ಈಗ ಭಾವಾರ್ಥ ಕೊಟ್ಟಿಲ್ಲ ನಿಮ್ಮ. ಸೊ ಅನೇಜತ ಮೊದಲ ಶಬ್ದ ನೋಡ್ಕೊಳ್ಳಿ, ಅನೇಜತ ಏಕಂ ಮನಸ್ಸೋ ಜವೀಯ ನೈನಂತ ನೈನತ್ ಹ ಏವಾ ಆಪ್ನುವನ್ ಪೂರ್ವಂ ಅರ್ಷತ್ ಪೂರ್ವಂ ಅರ್ಷತ್ ತದ್ಭಾವತಃ ಅನ್ಯಾನ್ ಅನ್ಯಾನ್ ಅಚ್ಚೇತಿ ತಿಷ್ಠತ್ ತಸ್ಮಿನ್ ತಸ್ಮಿನ್ ಅಪಃ ಮಾತರಿಶ್ವಾ ದಧಾತಿ. ಹ ಏವ ನೈನತ್ ಹ ಇಲ್ಲ ಅದು ಆಕ್ಚುಲಿ ನೈನತ್ ಸಾರಿ ನೈನತ್ ದೇವ ಈಗ ನೋಡ್ಕೊ ಅನೇಜತ ಅಲಗಾಡುವುದಿಲ್ಲ ಏಕಂ ಅನೇಕ ಇಲ್ಲ ಮನಸಃ ಜವೀಯ ಮನಸ್ಸಿಗಿಂತ ಫಾಸ್ಟ್ ಆಗಿದೆ ಜವೀಯ ವೇಗವಾಗಿ ನ ಏನತ್ ದೇವಾಹ ಆಪ್ನವನ್ ದೇವತೆಗಳ ಕೈಗೂ ಸಿಗೋದಿಲ್ಲ ದೇವತೆಗಳ ಕೈಗೂ ಸಿಗೋದಿಲ್ಲ. ಇಲ್ಲಿ ದೇವತೆಗಳು ಅಂತಂದ್ರೆ ಇಂದ್ರಿಯಗಳು ಅಂತ ಅರ್ಥವಾಗಬೇಕು. ಪ್ರತಿಯೊಂದು ದೇವತೆಯು ಕೂಡ ಇಂದ್ರಿಯಗಳಿಗೆ ಅಧಿಷ್ಠಾನವಾಗಿದೆ. ಸೂರ್ಯ ಅಂತೀರಾ, ನೀರು ಅಂತೀರಾ, ಯಾವುದೇ ದೇವತೆ ತಗೋದು, ವರುಣ, ಸೂರ್ಯ, ಚಂದ್ರ, ವರುಣ, ವಾಯು, ಅಗ್ನಿ, ಈ ದೇವತೆಗಳು ಇಂದ್ರಿಯಗಳಿಗೆ ಒಡೆಯ ದೇವತೆಗಳಿಂದಲೂ ಈ ಆತ್ಮನನ್ನು ಹೊಂದಲು ಸಾಧ್ಯವಿಲ್ಲ. ಅರ್ಥೇನು? ಇಂದ್ರಿಯಗಳಿಂದ ಈ ಆತ್ಮ ಹೊಂದಲು ಸಾಧ್ಯವಿಲ್ಲ. ಅದಕ್ಕೆ ಲಾಜಿಕ್ ಹಾಕ್ರಿ, ಇಂದ್ರಿಯಗಳಿಂದ ಯಾಕೆ ಆತ್ಮನನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ? ಇಂದ್ರಿಯಗಳು ಪ್ರಮಾಣವೇ ತಾನೆ. ಹೌದಪ್ಪ, ಆತ್ಮನಿಗೆ ಕಲರ್ ಇತ್ತು ಅಂತಂದ್ರೆ ಇಂದ್ರಿಯ ಪ್ರಮಾಣ, ಆತ್ಮನಿಗೆ ಟೇಸ್ಟ್ ಇತ್ತು ಅಂದ್ರೆ ಇಂದ್ರಿಯ ಪ್ರಮಾಣ, ಆತ್ಮನಿಗೆ ಸ್ಪರ್ಶ ಸಾಧ್ಯ ಇತ್ತು ಅಂದ್ರೆ ಇಂದ್ರಿಯ ಪ್ರಮಾಣ, ಆತ್ಮನಿಗೆ ಘಮ್ ಘಮ್ ವಾಸನೆ ಇತ್ತು ಅಂತಂದ್ರೆ ಇಂದ್ರಿಯ ಪ್ರಮಾಣ, ಆತ್ಮ ಸಿಹಿ ಹುಳಿ ಖಾರ ಇತ್ತು ಅಂತಂದ್ರೆ ಏನು ಪ್ರಮಾಣ? ಇಂದ್ರಿಯ ಪ್ರಮಾಣ. ಆದ್ರೆ ಆತ್ಮನ ಈ ಪ್ರಕಾರವಾದ ಯಾವ ವಿಷಯವೂ ಅಲ್ಲ. ಆದ್ದರಿಂದ ಇಂದ್ರಿಯಗಳಿಗೆ ಇವನು ಲಭ್ಯ ಇಲ್ಲ, ಆದ್ದರಿಂದ ದೇವತೆಗಳಿಂದಲೂ ಇವನನ್ನು ತಲುಪಲಿಕ್ಕೆ ಹಾಕಿರೋದಿಲ್ಲ. ಇಷ್ಟು ಸ್ಟೆಪ್ ಬೈ ಸ್ಟೆಪ್ ಲಾಜಿಕ್ ಬರಬೇಕಲ್ಲಿ, ಅವಾಗ ಕೇಳುವುದು ಕ್ಲಾರಿಟಿ ಇರ್ತದೆ, ಕ್ಲಿಯರ್ ಆಗುತ್ತೆ. ದೇವಾಹ ನ ಆಪ್ನುವನ್, ದೇವತೆಗಳು ಈ ಆತ್ಮನನ್ನು ಹೊಂದುವ ಸಾಧ್ಯತೆ ಇಲ್ಲ. ಯಾಕ್ರಿ ಆಗ ಸಾಧ್ಯ ಇಲ್ಲ ತಿಳ್ಕೊಳಿಕ್ ಯಾಕೆ ಸಾಧ್ಯ ಇಲ್ಲ? ಈ ದೇವತೆಗಳು ಈ ಇಂದ್ರಿಯಗಳನ್ನು ತಿಳ್ಕೊಳಿಕ್ ಯಾಕೆ ಸಾಧ್ಯ ಇಲ್ಲ? ಈ ಇಂದ್ರಿಯಗಳಿಂದ ತಿಳಿದುಕೊಳ್ಳುವ ಪೂರ್ವದಲ್ಲಿಯೇ ಅವನು ಹೋಗ್ಬಿಟ್ಟಿರ್ತಾನಲ್ಲಿ. ಪೂರ್ವಂ ಅರ್ಷತ್ ಶಬ್ದ ನೋಡಿ, ಪೂರ್ವಂ ಅರ್ಷತ್. ಈಗ ಇಂದ್ರಿಯಗಳು ಹೋಗಿ ಆತ್ಮನನ್ನ ಗುರುತಿಸಬೇಕು ಅಂತ ಪ್ರಯತ್ನಿಸಿದ್ದೆ ಆದರೆ ಆ ಇಂದ್ರಿಯಗಳು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡುವ ಪೂರ್ವದಲ್ಲಿಯೇ ಆತ್ಮ ಹಿಡಿ ಇರ್ತಾನೆ. ಪಾಪದ್ದು ಹೆಂಗ್ ಬರ್ತದೆ? ನೀವು ಟಾರ್ಚ್ ಅನ್ನ ಬೆಳಗಿದಾಗ ಆ ಬಲ್ಬಿನ ಬೆಳಕಿನಲ್ಲಿ ಒಳಗಿರುವ ಶೆಲ್ ಅನ್ನ ಗುರುತಿಸ್ಲಿಕ್ಕಾಗ್ತದ, ನೋಡ್ಲಿಕ್ಕಾಗ್ತದ? ಯಾಕಾಗ ಪೂರ್ವಶ ಆ ಬಲ್ಬ್ಗಿಂತ ಮುಂಚೆನೆ ಎನರ್ಜಿ ಸಿದ್ಧವಾಗಿರ್ತದೆ. ನೀವು ಆ ಬಲ್ಬಿನ ಬೆಳಕು ನೋಡಬೇಕು ಅಂತ ಅದನ್ನು ಬಿಡುಗಡೆ ಮಾಡೋದ್ರೊಳಗಾಗಿ ಬಿಡುಗಡೆ ಮಾಡ್ಬೇಕಲ್ಲ, ಅವಾಗ ಬ್ಯಾಟ್ರಿ ಏನಾಗ್ತದೆ? ಆಫ್ ಆಗ್ಬಿಡ್ತದೆ. ಮತ್ತೆ ಇನ್ನು ಯಾವ ಬೆಳಕಿನಲ್ಲಿ ನೋಡ್ತೀನಿ ಅದನ್ನ? ಹೇಗೋ ಹಾಗೆ ಇಂದ್ರಿಯಗಳಿಂದಲೂ ಕೂಡ ಆತ್ಮನನ್ನ ಕಾಣಲು ಸಾಧ್ಯವಿಲ್ಲ. ನೀವ ಗುರುತಿಸಿ ಎಲ್ಲರಿಗೂ ದೇವರನ್ನು ನೋಡ್ಬೇಕಾಗಿದೆ, ದೇವರ ಜೊತೆ ಮಾತಾಡ್ಬೇಕಾಗಿದೆ. ಸಾಧ್ಯ ಆದ ಸ್ವಲ್ಪ ದೇವರ ಜೊತೆ ಏನು ಆಟ ಆಡ್ತಾರೋ, ಹಿಂಗೆ ಹಿಂಗೆ ಹಿಂಗೆ ಆಗ್ತಾರೋ, ಕಸವರಿಗೆ ಸಕ್ಕಾಸರಿಗೆ ಈ ಬೇರೆ ಗಿರಿಗಿಟ್ಟು ಅದು ತೆಲುಗುದು. ಅದು ನಮ್ಮ ಉತ್ತರ ಕರ್ನಾಟಕದ ಬಗಾಟ ಬಗರಿ ಅಂತ ಹೌದಲ್ಲ, ಗೊತ್ತಿಲ್ಲ ನಿಮಗೆ. ಬಗಾಟ ಬಗರಿ ತೋರಿಸ್ತೀನಿ ನೋಡಿ, ತೋರಿಸ್ತೀನಿ ಇಲ್ಲ, ಇಲ್ಲೇ ತೋರಿಸ್ತೀನಿ ಬಗಾಟ ಬಗರಿ. ಹಾ, ಅದು ಚಂದ ಆಗ್ತದೆ. ಅವ್ರನ್ನ ಇವರನ್ನು ಅವ್ರು ತೋರಿಸ್ಬೇಕು ಅಂತ ಇಷ್ಟಪಡ್ತಾರೆ, ಅವರನ್ನು ಇವ್ರು ತೋರಿಸ್ಬೇಕು ಅಂತ ಇಷ್ಟಪಡ್ತಾರೆ. ಬರೀ ಇಬ್ರು ಹೊತ್ತು ಆದ್ರೆ ಇವ ಕೃಷ್ಣನ ಜೊತೆ ಬಗಾಟ ಬಗರಿ ಆಡ್ಬೇಕು ಅಂತ ಇಷ್ಟಪಡ್ತಾನ. ಹೆಂಗಪ್ಪ ಆಡೋದು? ಈಗ ಅವ್ರು ಆಡ್ಬೇಕಂದ್ರೆ ಮಿನಿಮಮ್ ಎರಡು ಕಾಲು ಎರಡು ಕೈ ಬೇಕು, ಅವ್ನು ಕಿವಿ ಇಲ್ಲ, ಅವನಿಗೆ ರೂಪ ಇಲ್ಲ. ಪರಮಾತ್ಮನಿಗೆ ಯಾವ ರೂಪ ಇಲ್ಲ, ಆಕಾರವಿಲ್ಲ, ಇಂದ್ರಿಯಗಳಿಗೆ ಲಭ್ಯ ಆಗೋದಿಲ್ಲ, ಕರ್ಮೇಂದ್ರಿಯಗಳಿಗೂ ಲಭ್ಯ ಆಗೋದಿಲ್ಲ. ಹೌದು, ಯಾಕ್ರಿ ಆಗೋದಿಲ್ಲ? ಮುಂಚೆನೆ ರೆಡಿ ಇರ್ತಾನವ. ಈ ಗೋಪಿಕೆಯರೆಲ್ಲ ಬಲ್ಬ್ ಇದ್ದಂಗೆ. ಈ ಗೋಪಿಕೆಯರು ಕೃಷ್ಣನ ಹುಡುಕಲಿಕ್ಕೆ ಅಂತ ಹೋಗುದ್ರೊಳಗಾಗಿ ಒಂದು ವೇಳೆ ಕೃಷ್ಣ ಅಲ್ಲೆಲ್ಲೋ ಒಂದ್ ಕಡೆ ಕೂತ್ಕೊಂಡಿದ್ದ ಅಂತಂದ್ರೆ ಅವನನ್ನು ಹುಡುಕಲಿಕ್ಕೆ ಅವನ ಬೆಳಕೇ ಬೇಕು, ಅವನನ್ನು ಕಾಣಲಿಕ್ಕೆ ಅವನ ಬೆಳಕೇ ಬೇಕು ನಮಗೆ. ಆದ್ರೆ ಬೆಳಕು ಈ ಕಣ್ಣಿಂದ ಬಿಟ್ಕೊಂಡು ಹೋಗಿ ಅಲ್ಲಿ ಕೂತ್ಕೊಂಡಿದೆ. ಈಗ ಮತ್ತೆ ಹೆಂಗೆ ನೋಡೋದು ಈ ಕಣ್ಣಿನಿಂದ? ಆ ಚೈತನ್ಯ ಈ ಕೈಗಳಿಂದ ಹೊರಟು ಹೋಗಿ ಅಲ್ಲಿ ಕೂತ್ಕೊಂಡಿದೆ. ಈ ಕೈಗಳಲ್ಲಿ ಹ್ಯಾಂಗ ಮುಟ್ಟೋದು? ಚೈತನ್ಯ ಇಲ್ಲ. ನಮ್ಮ ಇಂದ್ರಿಯಗಳು ಇವು ಬಲ್ಬಿನ ಬೆಳಕುಗಳು, ಪರಮಾತ್ಮ ತತ್ವ ಬ್ಯಾಟ್ರಿ, ಆ ಬ್ಯಾಟರಿಯಿಂದಾಗಿ ಇವು ಬೆಳಗುತ್ತವೆ. ಇವುಗಳ ಬೆಳಕಿನಲ್ಲಿ ಬ್ಯಾಟರಿ ನೋಡ್ಬೇಕು ಅಂತಂದ್ರೆ ಬೆಳಕೇನಾಗ್ತದೆ? ಆರೆ ಹೋಗ್ತದೆ. ಅದಕ್ಕೆ ಪೂರ್ವ ಮರ್ಷತೆ ಎಲ್ಲಾ ಇಂದ್ರಿಯಗಳಿಗೂ ಮೂಲವಾಗಿ ಅವನು ಚೈತನ್ಯವಾಗಿ ಮೊದಲೇ ಇದ್ದು ಬಿಟ್ಟಾನೆ. ಈ ಇಂದ್ರಿಯಗಳನ್ನು ಹೊಳಸೋದ್ರೊಳಗೆ ಏನಾಗ್ತದೆ? ಬ್ಯಾಟರಿ ಆಫ್. ನೋಡೋರು ಯಾರು? ಇಷ್ಟಕ್ಕೆ ಮಾತ್ರ ಸಿದ್ಧಾಂತ ಬರ್ಲಿಕ್ಕಾಗುದಿಲ್ಲ. ಬರೀ ಒಂದೇ ಉದಾಹರಣೆ ಇಟ್ಕೊಂಡು ಆವಾಗ ಅದು ಬಲ್ಬ್ ಹೇಳ್ಬೇಕು, ಶಲ್ ಮಹಾರಾಜ್ ಶಲ್ ಮಹಾರಾಜ್ ಸಬ್ ಆಪಿ ಹೈ ಹಮ್ ಕೌನ್ ಹೈ ಅಂತ ಹೇಳಲಿಕ್ಕೂ ಯಾರು ಬೇಕು? ಅವನ ಬೇಕು. ಹೇಳ್ತಾನೆ ಹೇಳ್ತಾನೆ ನೀವ ವಿವೇಕದಿಂದ ಮಾತ್ರ ಸಾಧ್ಯ, ಜ್ಞಾನದಿಂದ ಮಾತ್ರ ಸಾಧ್ಯ, ಚೈತನ್ಯದ ಅಸ್ತಿತ್ವ ಮಾತ್ರ ಸತ್ಯ. ಸತ್ ಚಿತ್ ಆನಂದ ಒಂದೇ ಸತ್ಯ. ಅದನ್ನು ನಾನು ಅಂತ ಔಪಚಾರಿಕವಾಗಿ ಬಳಸ್ತೇವೆ ಅಷ್ಟೇ, ನಾನು ಅಂತ ಯಾರು ಹೇಳಬೇಕವ? ಬಾಗಿಲು ಯಾರು ಹಾಕಿದ್ರು ಅಂತ ಗುರುನಾಥ್ ಕೇಳಿದ್ರೆ ನಾನು ಹೇಳ್ಬೋದು, ನಾನು ಬಾಗಿಲು ಹಾಕ್ತೇನೆ ಅಂತ ಹೇಳ್ಬೋದು. ಯಾಕೆ? ಹೇಳಲಿಕ್ಕೆ ಒಬ್ರು ಇದ್ದಾರೆ, ಕೇಳಲಿಕ್ಕೆ ಒಬ್ರು ಇದ್ದಾರೆ. ಆ ಸಚ್ಚಿದಾನಂದ ಆತ್ಮ ಬ್ರಹ್ಮ ನಾನೇ ಅಂತ ಯಾರು ಹೇಳಿ? ಯಾರು ಇಲ್ಲ, ಆದ್ರೂ ಬಳಸ್ತೀವಿ. ಆ ಬ್ರಹ್ಮನು ನೀನೇ, ಆ ಆತ್ಮನು ನೀನೇ ಅಂತ ನಾವು ಬಳಸ್ತೀವಿ, ಔಪಚಾರಿಕ ಬಳಸ್ತೀವಿ. ಆದ್ರೆ ನೀನು ನಾನು ಎನ್ನುವ ಭೇದಗಳಿಂದ ಸಹಿತವಾಗಿ ನೀನೇ ಅಂತ ನಾವು ಹೇಳಿಲ್ಲ. ನೋಡಿ, ಅದು ಒಂದು ಪೂರ್ವಂ ಅರ್ಷತ, ಅದು ಒಂದು ಶಬ್ದ ನಿಮಗೆ ಸ್ಪಷ್ಟ ಆಗುತ್ತೆ. ಈ ಹ್ಯಾಂಕಿ ಪ್ಯಾಂಕಿ ಫೀಲಿಂಗ್ಸ್ ಅವಲ್ಲ, ನಾ ಆತ್ಮನ ಇಲ್ಲಿ ಕಂಡೆ, ನಾ ಆತ್ಮನ ಇಲ್ಲಿ ಕಂಡೆ, ಆತ್ಮ ಮೂರಡಿ ಎತ್ತರ ಕೂತ್ಕೊಂಡಿತ್ತು, ಅದೇ ಚಂದ. ಮೊನ್ನೆ ಮರಾಠಿಯೊಳಗೆ ಒಂದು ಕಥೆಯನ್ನ ಪ್ರೆಸೆಂಟ್ ಮಾಡಿದ್ರು ಜೀವ, ದತ್ತ ಆಲೆಯೇ ಗುರು ದತ್ತ ಆಲೆ ಅಂತ ಸೀರಿಯಲ್ ಒಂದು ಶಾರ್ಟ್ ಸ್ಟೋರಿ. ದತ್ತ ಆಲೆ ಗುರು ದತ್ತ ಆಲೆ ಅಂದ್ರೆ ಏನು? ದತ್ತಾತ್ರೇಯ ಬಂದ, ಗುರು ದತ್ತಾತ್ರೇಯ ಬಂದ, ಅವರು ದನ ಕಾಯೋ ಭಾರಿ ದನಲು, ಒಂದು ಮರಕ್ಕೆ ಹಸುವನ್ನು ಕಟ್ಟಿ ಆ ಮರದ ನೆರಳು ಮಲಗಿರ್ತಾರೆ. ಯಾವುದೋ ಒಂದು ಟೈಮ್ ನೀವು ಹೊರಬೇಕಾದ್ರೆ ಅಥವಾ ಕಣ್ ತೆಗೆದಾಗ ಪ್ರಖರವಾದ ಪ್ರಕಾಶ, ಆ ಕಡೆ ಸೂರ್ಯ, ಆ ಮರದ ಹಿಂಬದಿಗೆ ಸೂರ್ಯ ಇರ್ತಾನೆ, ಆ ಸೂರ್ಯನ ಪ್ರಖರತೆ ಅವ್ರ ಕಣ್ ಮೇಲೆ ಬರುತ್ತೆ. ಅಲ್ಲಿ ಅವ ಭಾವಿಸ್ತಾನೆ, ಏನ್ ಭಾವಿಸ್ತಾನೆ? ದತ್ತ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪವನ್ನು ಧರಿಸಿ ಅಲ್ಲಿ ಬಂದಾನ ಕಮಂಡಲ್. ಅದೇ ಸಮಯಕ್ಕೆ ಅದು ಬಿಸಿಲಿಗೆ ಅಸ್ತವ್ಯಸ್ತ ಆಗಿ ಆ ಕರು ಆ ಹಸು ಆ ಮರವನ್ನು ಸುತ್ತಾಕ್ತ, ಆ ಕಂಡಿತ್ತು, ಮರ ಸುತ್ತಾಕಿತ್ತು, ಕಥೆ ಕೇಳಿತ್ತು, ಎಲ್ಲ ಸೇರಿಸಿಬಿಟ್ಟ. ಸೇರಿಸ್ಬಿಟ್ಟು ಸಕ್ ಅಂತ ಎದ್ದವನ ದತ್ ಗುರುದತ್ತ ಗುರುದತ್ತ ಅಂತ ಕುರಿಸುವವನ ಊರಾಗೆಲ್ಲ ದತ್ತ ಆಲೆ ದತ್ತ ಆಲೆ ಗುರು ದತ್ತ ಆಲೆ ದತ್ತ ಆಲೆ ಅಂತ ಹೇಳಿದ ರಾಜಕೀಯ ವ್ಯಕ್ತಿ ಇದನ್ನೇ ದಾರಿ ಕಾಯ್ತಾ ಇತ್ತು. ಆ ಮರವನ್ನ ಒಳಗೆ ಮಾಡಿ ಒಂದು ಸುಂದರವಾದಂತ ಒಂದು 2 ಕೋಟಿ ರೂಪಾಯಿ ದೇವಸ್ಥಾನ ಕಟ್ಟಿ, ಅದು ಒಂದು 3 ಕೋಟಿ ರೂಪಾಯಿ ನುಂಗಿತ್ತು. ಏನ್ ಸ್ವಾಮಿ 2 ಕೋಟಿ ಕಟ್ಟಿ 3 ಕೋಟಿ ಹೆಂಗೆ ಹೆಂಗಿದ್ರು? ಅದನ್ನು ಬರ್ತದೆ 2 ಕೋಟಿ ಕಟ್ಟಿ 3 ಕೋಟಿ ನುಂಗಿ ಬರ್ತದ, 10 ಕೋಟಿ ನುಂಗಿ 2 ಕೋಟಿ ಒಳಗೆ 2 ಲಕ್ಷ 5 ಲಕ್ಷ ನುಂಗ್ತಾರೆ, 2 ಕೋಟಿ ಒಳಗೆ 3 ಕೋಟಿ ಹೆಂಗ್ ನುಂಗಿದ್ರು? 5 ಕೋಟಿ ಎಷ್ಟು ಮಂದಿ ತೋರಿಸೋದು? 3 ಕೋಟಿ ನುಂಗೋದು ಮಾಡಿ. ಈ ಹಸುವನ್ನ ಕಟ್ಟಿ ಇದು ದತ್ತಾತ್ರೇಯ ಸಾಕ್ಷಾತ್, ದತ್ತಾತ್ರೇಯ ಒಂದು ಹಸು ಇರ್ತದೆ ನೋಡಿ, ದತ್ತ ದತ್ತನ ಹತ್ರ ಒಂದು ಹಸು ಇರ್ತದೆ ಅವಾಗ ಅದೇ ಹತ್ರ ಇರ್ತದೆ. ಅವಂದ ಇದು ಹಸು ಅಂತ ಬೋರ್ಡ್ ಹಾಕಿ ಒಂದು ಶೆಡ್ ಹಾಕಿ ಜನ 10 ರೂಪಾಯಿ 15 ರೂಪಾಯಿ ದೊಡ್ಡ ಸ್ಪಿಟ್ ಕಪ್ ಸ್ಟಾರ್ಟ್ ಆಯ್ತು, ವೈನ್ ಸ್ಟಾರ್ಟ್ ಆಯ್ತು, ದೊಡ್ಡ ದೊಡ್ಡ ಅಂಗಡಿಗಳು ಸ್ಟಾರ್ಟ್ ಆಯ್ತು, 1 2 ಎಲ್ಲ ಶುರು ಆಯ್ತು. ಇವರಿಗೆ ಹುಚ್ಚಿದಂಗೆ ಆಗ್ಬಿಟ್ಟು ಏನ್ ಮಾಡಿದ್ರು ಎಲ್ಲರಿಗೂ ಅವರವರು ಸಾಧನ ಮಾಡಿ ಬೆಳೆಸ್ಕೊಳ್ಳಿಕ್ಕೆ ಅವರವರ ಎಲ್ಲ ಯಂಗ್ಸ್ಟರ್ಸ್ ಅಲ್ಲಿ ಆ ಹಳ್ಳಿಯವರು ಈ ಹಳ್ಳಿಯವರೆಲ್ಲ ಯಂಗ್ಸ್ಟರ್ಸ್ ಬಿಡಿಸು. ಇದೆಲ್ಲ ಆಗ್ಬೇಕಾಗಿತ್ತು ಈ ಜನಕ್ಕೆ, ನಮ್ಮ ದೇವಸ್ಥಾನ ಇವೆಲ್ಲ ಇದೆಲ್ಲ ಭಾಗ ಇದೆಲ್ಲ ಆಗ್ಬೇಕಾಗಿತ್ತು ಇವರಿಗೆ, ನಾವು ಅದು ಯಾವುದು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಇಲ್ಲಿ ಬಂದ್ರೆ ಏನು ಸಿಗುತ್ತದೆ ಅಂತ ಪ್ರಶ್ನೆ ಆಗ್ತದೆ. ಅವರಿಗೆ ಏನು ಸಿಗುತ್ತಲ್ಲ, ಮತ್ತೆ ಯಾಕೆ ಹೋಗುತ್ತೆ? ರಾಜಕೀಯ ವ್ಯಕ್ತಿಗಳಿಗೆ ಪ್ರಸಿದ್ಧಿ ಸಿಗೋಂಗಿಲ್ಲ, ಈ ಪುಂಡು ಪೋಖರಿಗಳಿಗೆ ಇಲ್ಲಿ ಪುಂಡು ಪೋಖರಿಗಳಿಗೆ ಇಲ್ಲಿ ಫಾಲ್ತು ಹಣ ಇಲ್ಲ. ಹೋಗಿ ಒಂದು ನಾಟಕ ಮಾಡೋಣ ಅಂತ, ಒಂದು ಪವಾಡ ಮಾಡೋಣ ಅಂತ, ಏನೊಂದು ಕಥೆ ಕಟ್ಟೋಣ ಅಂತ ಆ ಕಥೆ ಬಿಡೋಂಗಿಲ್ಲ. ಯಾರು ಬರ್ತಾರೆ? ನಮ್ಗೆ ಯಾರು ಬರೋದು ಬೇಡ ಆಗಿದೆ, ಇಷ್ಟು ಬಂದು ಸಾಕಾಗಿದೆ. ಬಿಕಾಸ್ ದಿಸ್ ಇಸ್ ಬಿಲ್ಟ್ ಫಾರ್ ದಟ್ ಅಲ್ಲ. ಸೊ ಅದು ಒಂದು, ಅದು ಒಂದೇ ಒಂದು ಸಣ್ಣ ವಾಕ್ಯ, ಪೂರ್ವಂ ಅರ್ಷತ್. ಅದು ಒಂದು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು, ಇಷ್ಟು ಕಥೆಗಳು, ಇಷ್ಟು ಭಾವಗಳು, ಇಷ್ಟು ಫಿಲಾಸಫಿಗಳು. ನೀ ಮಾತಾಡುವ ಪೂರ್ವದಲ್ಲಿಯೇ ಅವನಿರುತ್ತಾನೆ. ಮಾತಿನಿಂದ ಹೇಗೆ ಗುರುತಿಸ್ತೀಯ ಹೇಳೋಣ. ವಿಚಾರ ಮಾಡುವ ಪೂರ್ವದಲ್ಲಿಯೇ ಅವನಿರುತ್ತಾನೆ. ವಿಚಾರದಿಂದ ಹೇಗೆ ಗುರುತಿಸ್ತೀಯ ಹೇಳು. ಅದಕ್ಕೆ ನ ತರ್ಕೇನ ಲಭ್ಯ, ನ ವಾಚಾ ಲಭ್ಯ, ನ ಚಕ್ಷುಷೇನ ಗೃಹ್ಯ. ಹೋಗ್ಲಿ ಬಿಡಿ, ಅವನು ಅಲ್ಲೇ ಇದ್ದ ಸ್ವಲ್ಪ ವಾಕಿಂಗ್ ಹೋಗ್ತಾನೆ. ಆತ್ಮ ಹೋಗ್ತಾನೆ, ವಾಕಿಂಗ್ ಹೋಗ್ತಾನ. ಆದ್ರೆ ವಾಕಿಂಗ್ ಹೋಗ್ತಾನ ಅಂತ ಗುರುತಿಸ್ಲಿಕ್ಕೆ ಯಾರಿದೆ? ತದ್ಧಾವತಃ, ತದ್ಧಾವಕಃ ಅನ್ಯಾನ್ ಅತ್ಯೇಕ ತಿಷ್ಠತ್. ಅದ್ ಧಾತು ಅತ್, ಅದ್ ಅದ್ಯತೆ, ಅದ್ಯತೆ ಅಂದ್ರೆ ಉಣ್ಣು ತಿನ್ನೋ. ಅದ್ ಧಾತು ಅದ ದ ಅರ್ಧ ಅದ್ ಕಲ ಕಲ ಅದ್ ಅದ್ಯತೆ ಚಭೂತಾನಿ. ಅನ್ಯಾನ ಅತ್ಯೇತಿ ತದ್ಧಾವತಃ, ಅವನು ಎಲ್ಲೆಲ್ಲಿ ಹೋಗ್ತಾ ಹೋಗ್ತಾನೋ ಆ ಪೂರ್ವದಲ್ಲಿ ಇರೋದನ್ನೆಲ್ಲವನ್ನೂ ನಮ್ಗೆ ಹೇಳ್ತಾನೆ. ಅವನು ಹೋಗ್ತಾ ಇದ್ದಾನೆ ಗುರುಸೋದು ಯಾರು ಅಂತಲ್ಲ. ಆತ್ಮ ಎಲ್ಲಿ ಹೋಗ್ತಾನೋ, ಇಲ್ಲಿಂದ ಆತ್ಮ ಇಲ್ಲಿ ಬಂದ ಅಂದ್ರೆ ಅಲ್ಲಿ ಹೊರಡ್ತಾ ಇದ್ದಂತೆ ಹಿಂದಿನೆಲ್ಲ ನುಂಗ್ತಾ ನುಂಗ್ತಾ ಬಂದ್ಬಿಡ್ತಾನ. ಇವ್ ಹೋದ ಅಂತ ಹೇಳೋದೆ ತದ್ಧಾವತಃ ಅನ್ಯಾ ಅತ್ಯೇತಿ ತಿಷ್ಠತ್. ತಸ್ಮಿನ್ನಪಃ ಮಾತರಿಶ್ವಾ ದಧಾತಿ. ತಸ್ಮಿನ್ ಅಪಃ, ಅವನಿಗೆ ಹೆದರುಕೊಂಡು, ಅವನಿಗೆ ಭಯಬಿದ್ದು, ಮಾತರಿಶ್ವ, ಮಾತರಿಶ್ವ ಅಂದ್ರೆ ಗಾಳಿ, ಮಾತರಿಶ್ವ ತಥಾಪಿ ತನ್ನ ಕಾರ್ಯದಲ್ಲಿ ತಾನು ತೊಡಗುತ್ತದೆ. ಬರೀ ಮಾತರಿಶ್ವ ಅಂತ ಇಲ್ಲಿ ನೆಪಕ್ಕೆ ಮಾತ್ರ ಗಾಳಿ ಅಂದಿದ್ದಾರೆ, ವಾಯು ಅದಂತ. ವಾಯು ಮಾತ್ರ ಅಲ್ಲ, ಪೃಥ್ವಿ ತಿರುಗುತ್ತದೆ ಅವನಿಗೆ ಹೆದರ್ಕೊಂಡು, ಬೆಂಕಿ ಸುಡುತ್ತದೆ ಅವನಿಗೆ ಹೆದರ್ಕೊಂಡು, ಅದೇನಾದ್ರೂ ಸುಡುದಿಲ್ಲ ಅಂತ ಅಕಸ್ಮಾತ್ ಅಂತು ಅಂದ್ರೆ ಅಂತ ನೋಡ್ತಾನೆ ಯಾರು? ತದ ಆತ್ಮ. ಇಷ್ಟು ನಿನಗೆ ಅಪ್ಪ, ಏ ಮಹಾರಾಜ ಕ್ಷಮಾ ಕರೋ, ನಾ ಸುಡ್ತೆ. ಹಾಗೆ ಎಲ್ಲರೂ ಈ ಪ್ರಕಾರವಾಗಿ ಆ ಆತ್ಮನ ಲಕ್ಷಣಗಳನ್ನು ಇಲ್ಲಿ ಹೇಳಿದ್ದಾರೆ. ಭಾಷ್ಯ ನೋಡೋಣ. ಅನೇಜತ ನ ಏಜತ ಏಜರು ಕಂಪನೆ ಕಂಪನಂ ಚಲನಂ ಸ್ವ ಅವಸ್ಥಾ ಪ್ರಚ್ಯುತ ಪ್ರಚ್ಯುತಿ ತಸ್ಮತ್ ತತ್ವರ್ಜಿತಂ ಸರ್ವದೈಕ ರೂಪಂ ಇತ್ಯರ್ಥಃ. ಸರ್ವದಾ ಏಕರೂಪಂ ಇತ್ಯರ್ಥ. ಓಕೆ. ಅನೇಜತ ನ ಏಜತ. ಏನ್ರಿ ಏಜ, ಏಜ ಅಂದ್ರೆ ಏಜ್ ಆಗಿದೆ ಅಂದ್ರೆ ನಿಮ್ಮ ಆತ್ಮನಿಗೆ ಬಹುಶಃ ಏಜ್ ಆಗಿರ್ಬೇಕಲ್ಲಪ್ಪ. ಅದು ಇಂಗ್ಲಿಷ್ ಏಜ್ ಅಲ್ಲ, ಅದೇ ಸಂಸ್ಕೃತ ಈಜ್. ಏನದು ಈಜ್ ಅಂದ್ರೆ ಏಜ್ ರೂ ಕಂಪನಿ. ಆ ಏಜ್ ರೂ ಏನದು ಮತ್ತೆ ಏಜ್ ಅದಲ್ಲ, ಏಜ್ ರೂ ಏಜ್ ಎನ್ನುವ ಎಚ್ ಏಜು ಅಲ್ಲದು ಎಚ್ ಎಜ್ ಎನ್ನುವ ಧಾತುವೆ ಧಾತು ಅನ್ನೋದು ಏನಿದೆಯೋ ಅಂತ ಹೇಳಿಕೆ ಎಜ್ ರೂ ಎಜ್ ಎಜ್ ಬೇರೆ ಎಜ್ ಪೂಜಾಯ ಶಬ್ದ ಎಜ್ ಅದನ್ನು ನೀವು ಅಭ್ಯಾಸ ಮಾಡಿರ್ಬೋದು. ಯಜತೆ ಸಹ ಭಗವನ್ ಸಹ ದೇವಂ ಯಜತೆ ಅವನು ಯಜತಿ ಅವನು ಏನ್ ಮಾಡ್ತಾನೆ ದೇವರನ್ನ ಪೂಜಿಸ್ತಾನೆ. ಯಜ್ ಧಾತು ಟು ಡು ಪೂಜಾ ಟು ವರ್ಷಿಪ್ ಇದು ಏಜ್ ಏಜ್ ಏಜ್ ಏನು ಏಜ್ ರು ಏಜ್ ಎನ್ನುವ ಧಾತು ಏನ್ ಅರ್ಥ ತೋರಿಸ್ತದೆ ಕಂಪನಿ ಕಂಪನ ಅಂದ್ರೆ ಏನು ಚಲನಂ ಕಂಪನ ಅಂದ್ರೆ ಚಲನಂ ನಮ್ ಡಿಫೈನ್ ಮಾಡ್ರಿ ಚಲನ ಅಂದ್ರೆ ಡಿಫೈನ್ ಮಾಡ್ರಿ ಚಲನ ಸ್ವ ಅವಸ್ಥಾ ಸ್ವ ಅವಸ್ಥಾ ಅಪ್ರಚ್ಯುತಿ ಸ್ವ ಅವಸ್ಥಾ ಅಪ್ರಚ್ಯುತಿ ಇಲ್ಲೋಡ್ ಎಕ್ಸಾಂಪಲ್ ದೋಸ್ತ ಈ ವಸ್ತು ಇದೆ ಇದು ಸ್ವ ಅವಸ್ಥ ತನ್ನದೇ ಆದ ಒಂದು ವಿಶಿಷ್ಟವಾದ ಸ್ಥಾನದಲ್ಲಿ ಇದೆ ಕರೆಕ್ಟ್ ಸ್ವ ಅವಸ್ಥ ಇದು ಒಂದು ವೇಳೆ ಬದಲಿಸ್ತು ಅಂತಂದ್ರೆ ಧರಿಸ್ಕೊಂಡ್ ಚಲನ ಹೌದು ಬದಲಿಸದೆ ಹೋದರೆ ಅಪ್ರಚ್ಯುತಿ ಡಬಲ್ ನೆಗೆಟಿವ್ ಅಪ್ರಚ್ಯುತಿ ಅದು ತನ್ನ ಸ್ಥಾನವನ್ನು ಬದಲಿಸಿಲ್ಲ ಇತಿ ವರ್ಜಿತಂ ಬದಲಿಸ್ತದೆ ಹೌದು ಬದಲಿಸುವುದಿಲ್ಲ ಬದಲಿಸುತ್ತದೆ ಅಪ್ರಚ್ಯುತಿ ಪ್ರಚ್ಯುತಿ ಅಪ್ರಚ್ಯುತಿ ಪ್ರಚ್ಯುತಿ ಬದಲಿಸುತ್ತದೆ ಬದಲಿಸುತ್ತೆ ಆದರೆ ಚಲನಂ ಬಿಟ್ಟು ನಾವೇನ್ ಮಾಡೋಕ್ಕಾಗುತ್ತೆ ನಾವೇನ್ ಮಾಡಬೇಕಾಗ ಇಲ್ಲ ಇಲ್ಲಿದ್ದು ಯಾರೋ ಬಾಗಿಲು ತಕ್ಕೊಂಡು ನಾನು ಹೋದ್ರು ಅವಾಗ ಅದು ಕೂ ನಮ್ ಬಿಡ್ರಿ ನೀವು ಬಿಡ್ರಿ ಅನ್ಕೊಂಡೆ ಅದು ಬೇರೆ ಲೆಕ್ಕ ಹಾಕ್ಬಿಟ್ಟೇನೆ ಅದ ಕಂಪನಂ ಚಲನಂ ಶ್ರೀ ವಾಟ್ ಇಸ್ ಚಲನಂ ಸ್ವ ಅವಸ್ಥಾ ಸ್ವ ಅವಸ್ಥಾ ಅಪ್ರಚ್ಯುತಿ ಅಪ್ರಚ್ಯುತಿ ತದ್ ವರ್ಜಿತಂ ಅಂದ್ರೆ ಅಪ್ರಚ್ಯುತಿ ಇದ್ರ ವಿರುದ್ಧ ಶಬ್ದ ಏನು ಪ್ರಚ್ಯುತಿ ಈಗ ಡಬಲ್ ನೆಗೆಟಿವ್ ಹಾಕ್ಬಿಟ್ಟು ಸಂಸ್ಕೃತದಲ್ಲಿ ಕೆಲವು ಸಲ ಡೆಫಿನೇಷನ್ ಕೊಡ್ತಾರೆ ಅಪ್ರಚ್ಯುತಿ ತದ್ ವರ್ಜಿತಂ ಅವಾಗ ಏನಾಯ್ತೀಗ ತದ್ ವರ್ಜ ಅಪ್ರಚ್ಯುತಿ ತದ್ ವರ್ಜಿತಂ ಅಂತಂದ್ರೆ ಏನಾಯ್ತೀಗ ಅದು ಚಲಿಸುವುದಿಲ್ಲ ಸರ್ವದಾ ಏಕರೂಪಂ ಇತ್ಯರ್ಥ ಏಕಂ ಶಬ್ದ ಇದೆ ನೋಡಿ ಅನೇಜತ ಏಕಂ ಅದು ಚಲಿಸುವುದಿಲ್ಲ ಮತ್ತು ಒಂದೇ ಆಗಿದೆ ತಚ್ಚ ಏಕಂ ಸರ್ವಭೂತೇಷು ಮನಸಃ ಸಂಕಲ್ಪಾದಿ ಲಕ್ಷಣಾತ್ ಜವೀಯ ಜವವತ್ತರಂ ಅದೇನಾಗಿದೆ ಜವವತ್ತರಂ ತಚ್ಚ ಏಕಂ ಒಂದೇ ಇದನ್ನು ಹೇಗೆ ಹೇಳೋದು ಹೇಳ್ತಾರೆ ತಚ್ಚ ಏಕಂ ಹೇಗೆ ಹೇಳೋದು ಇದನ್ನ ಸ್ವ ಸರ್ವಭೂತೇಶು ಸಮಸ್ತ ಜೀವರಾಶಿಗಳಲ್ಲಿ ಮನಸ್ಸಹ ಮನಸ್ಸು ಅನ್ನುವಂಥದ್ದು ಏನಿದೆಯೋ ಸಂಕಲ್ಪಾದಿ ಲಕ್ಷಣಾಥ ಮನಸ್ಸಿನ ಲಕ್ಷಣ ಸಂಕಲ್ಪಿಸುವುದ ಮಾತ್ರವಾಗಿದೆ. ಕೈಗಳ ಲಕ್ಷಣ ಹಿಡುವುದು ಹಿಡಿಯುವುದು ಬಿಡುವುದು. ಕಾಲುಗಳ ಲಕ್ಷಣ ನಡೆದಾಡುವುದು. ಕಣ್ಣುಗಳ ಲಕ್ಷಣ ನೋಡುವುದು. ಹಾಗೆ ಮನಸ್ಸಿನ ಲಕ್ಷಣ ಏನು? ಸಂಕಲ್ಪಿಸುವುದು. ಸಂಕಲ್ಪದಿಂದ ಹಿಡ್ಕೋಬಹುದು, ಸಂಕಲ್ಪದಿಂದ ನೋಡಬಹುದು, ಸಂಕಲ್ಪದಿಂದ ಓಡಬಹುದು, ಸಂಕಲ್ಪದಿಂದ ನಾವು ಉಣಬಹುದು. ಸಂಕಲ್ಪ ಮಾತ್ರದಿಂದಾಗಿ ಆಗ್ತಾವಲ್ಲ, ಅದು ಮನಸ್ಸಿನ ಲಕ್ಷಣ. ಹೌದೋ? ಸಂಕಲ್ಪಾದಿ ಲಕ್ಷಣಾತ. ಆದ್ದರಿಂದ ದೇಹದಿಂದ ಮಾಡುವುದಕ್ಕಿಂತ ವೇಗವಾಗಿ ಮನಸ್ಸಿನಿಂದ ಮಾಡಬಹುದು. ಜವೀಯ, ಜವೀಯ ಅಂದ್ರೆ ವೇಗವಾಗಿ. ಎಷ್ಟು ವೇಗವಾಗಿ? ಜವವತ್ತರಂ. ತರಂ, ತರಂ ಅಂದ್ರೆ ಇದಕ್ಕೆ ಬರ್ಕೊಡ್ರಿ, ತರತಮ ಪ್ರತ್ಯಯ ಅಂತ ಕರೀತಾರೆ. ತರಂ ಏನ್ ಶಬ್ದ ಇದು? ತರತಮ ಪ್ರತ್ಯಯ. ತರತಮ ಅಂದ್ರೇನು? ನಿಮ್ಮ ಇಂಗ್ಲಿಷ್ ಒಳಗೆ ಗುಡ್, ಬೆಟರ್, ಬೆಸ್ಟ್, ಇದಕ್ಕೆ ತರತಮ ಅಂತ ಕರೀತಾರೆ. ಗುಡ್, ಬೆಟರ್, ಬ್ಯಾಡ್ ಟು ವರ್ಸ್ಟ್ ಅಂತ ಕರೀತಾರೆ. ಕೆಟ್ಟದ್ದಕ್ಕಿಂತ ಇನ್ನೂ ಕೆಟ್ಟದ್ದು, ಒಳ್ಳೇದಕ್ಕಿಂತ ಇನ್ನೂ ಒಳ್ಳೆಯದು, ಅದಕ್ಕೆ ತರತಮ ಪ್ರತ್ಯಯ ಅಂತ ಸಂಸ್ಕೃತ ಕರೀತಾರೆ. ಆ ತರತಮ ಪ್ರತ್ಯಯ ಇಲ್ಲಿದೆ ನಿಮ್ಮ ಹತ್ರ. ಏನಂತಿದೆ? ಜವೀಯ, ಜವವತ್ತರಂ, ಎಲ್ಲದಕ್ಕಿಂತ ಫಾಸ್ಟ್ ಆಗಿದೆ. ಯಾವುದೋ ಮನಸ್ಸು ಕಥಂ ವಿರುದ್ಧ ಉಚ್ಯತೆ. ಭಾಷ್ಯ, ಕಥಂ ವಿರುದ್ಧ ಉಚ್ಯತೆ ಧ್ರುವಂ ನಿಶ್ಚಲಮಿದಂ ಮನಸಃ ಜವೀಯಃ ಇತಿ ಚ. ಮೊಟ್ಟ ಮೊದಲು ಹೇಳಿದ್ರಿ, ಅವ ಎಲ್ಲೂ ಹೋಗುವುದಿಲ್ಲ, ಅವ ಅಲದಾಡುವುದಿಲ್ಲ, ಅವನು ಹಾಗೆ ಇರ್ತಾನೆ, ಒಬ್ಬನೇ ಇದ್ದಾನೆ, ನೀನು ಅಂತ ಹೇಳಲಿಕ್ಕೂ ಯಾರೂ ಇಲ್ಲ, ನಾನು ಅಂತ ಹೇಳ್ಕೊಳಿಕ್ಕೂ ಯಾರೂ ಇಲ್ಲ, ಇಂತಹ ಒಬ್ಬ ಇಂತಹ ರೀತಿಯಲ್ಲಿ ಮೊಟ್ಟ ಮೊದಲೇ ನೀವು ವಿವರಿಸಿದ್ರಿ. ಆ ನಂತರ ಏನ್ ವಿವರಿಸಿದ್ರಿ? ನೀವು ಅವನನ್ನ ಅತ್ಯಂತ ವೇಗವಾಗಿ ಹೋಗುವವನು ಅಂತ ನೀವು, ಮನಸ್ಸಿಗಿಂತ ವೇಗವಾಗಿ ಹೋಗ್ತಾನೆ ಅಂತ. ಮನಸ್ಸೇ ಅತಿ ವೇಗ, ಮನಸ್ಸಿಗಿಂತ ಅತಿ ವೇಗವಾಗಿ ಅವನು ಹೋಗ್ತಾನೆ ಅಂತ ಬೇರೆ ಹೇಳ್ತೀರಿ. ಮತ್ತೆ ಹೇಳ್ತೀರಿ ಅವನು ಇದ್ದಲ್ಲೇ ಇದ್ದಾನೆ, ಎಲ್ಲೂ ಹೋಗುವುದಿಲ್ಲ ಅಂತ ಹೇಳ್ತೀರಿ. ಇವು ವಿರುದ್ಧ ಅನ್ಸೋದಿಲ್ಲ. ಅವನ ಬಗ್ಗೆ ಇರ್ತಾನೆ ಅನ್ನೋದು ಮತ್ತು ಹೋಗ್ತಾನೆ ಅನ್ನೋದು ಕಥಂ ವಿರುದ್ಧ ಮುಚ್ಚತೆ. ನೀವು ಹೇಗೆ ಹೀಗೆ ವಿರುದ್ಧವಾಗಿ ಮಾತಾಡಲಿಕ್ಕೆ ಸಾಧ್ಯ? ನಮ್ಗೆ ಯಾಕೋ ಇದನ್ನ ರಿಕನ್ಸೈಲ್ ಮಾಡೋದು ಕಷ್ಟ ಆಗ್ತಾ ಇದೆ, ಹೊಂದಿಸಿಕೊಂಡು ಅರ್ಥ ಮಾಡೋದು ಕಷ್ಟ ಆಗ್ತಾ ಇದೆ. ಧ್ರುವಂ ನಿಶ್ಚಲಮಿದಂ ಮನಸಃ ಜವೀಯ ಇದೆ. ಎರಡು ನೋಡಿ, ಅವ್ರು ಸಪ್ರೇಟ್ ಆಗಿ ಮಾರ್ಕ್ ಮಾಡ್ಕೊಡಿ. ಮೊದಲನೇದ್ದು ಯಾವುದು? ಆತ್ಮ ಧ್ರುವಂ ನಿಶ್ಚಲಂ, ಇದು ಮೊದಲನೇ. ಎರಡನೇದ್ದು ಯಾವುದು? ಇದಂ, ಇದಂ ಮತ್ತೆ ಅದೇ ಆತ್ಮ, ಇದಂ ಇದಂ ಆತ್ಮ ಮನಸಃ ಜವೀಯ, ಮನಸ್ಸಿಗಿಂತ ವೇಗವಾದ. ಒಂದ್ ಕಡೆ ಹೇಳ್ತೀರಾ ಧ್ರುವಂ, ಧ್ರುವಂ ಅಂದ್ರೇನು? ಧ್ರುವಂ, ಧ್ರುವಂ ಅಂದ್ರೆ ನಿಶ್ಚಿತವಾದದ್ದು, ನಿಶ್ಚಲವಾದದ್ದು, ಹೊಯ್ದಾಟ ಅಲುಗಾಟ ರಹಿತವಾದದ್ದು ಧ್ರುವಂ. ಸ್ಟ್ಯಾಂಡ್ ಅಧ್ರುವಂ, ಟೇಬಲ್ ಅಧ್ರುವಂ, ಗೋಡೆ ಧ್ರುವಂ. ಉದಾಹರಣೆ, ಬಣ್ಣ ಅಧ್ರುವಂ, ಈಗ ಈ ಬಣ್ಣ ಅಂದ್ರೆ ಬೇರೆ ಬಣ್ಣ ನಾನು ಅಧ್ರುವಂ. ಕಿಟಕಿ ಧ್ರುವಂ, ಗ್ಲಾಸ್ ಅಧ್ರುವಂ. ಹೌದಲ್ಲ, ಏನ್ ಗ್ಲಾಸ್ ಹೊಸದಲ್ಲಿ ಕಿಟಕಿನ ಹೋಗ್ಬೋದು, ಕಿಟಕಿ ಧ್ರುವಂ, ಗ್ಲಾಸ್ ಅಧ್ರುವಂ. ಹಾಗೆ ಇಲ್ಲಿ ನೀವು ಒಂದ್ ಕಡೆ ಹೇಳ್ತೀರಿ ಇವು ಎರಡು ವಸ್ತುಗಳು ಬೇರೆ, ಕಿಟಕಿ ಪ್ರೇಮ ಬೇರೆ, ಗ್ಲಾಸ್ ಬೇರೆ. ಆದ್ರೂ ಒಂದನ್ನ ಧ್ರುವ ಅಂತ ಹೇಳ್ಬೋದು, ಒಂದನ್ನ ಅಧ್ರುವ ಅಂತ ಹೇಳ್ಬೋದು. ಇದು ಹಂಗೆ ಎರಡು ಬೇರೆ ಬೇರೆ ಇಲ್ಲ. ಈ ಆತ್ಮನನ್ನೇ ಒಂದು ವಾಕ್ಯದಲ್ಲಿ ನೀವು ಏನಂತ ಹೇಳ್ತೀರಿ? ಧ್ರುವಂ, ಅಚಲಂ, ಸ್ಥಿರಂ, ನಿಶ್ಚಿತಂ. ಅದೇ ಆತ್ಮನನ್ನ ಇನ್ನೊಂದು ವಾಕ್ಯದಲ್ಲಿ ಏನ್ ಹೇಳ್ತೀರಿ? ಮನಸಹಾಜವೀಯ, ಮನಸ್ಸಿಗಿಂತ ವೇಗವಾಗಿದೆ ಅಂತ ಹೇಳ್ತೀರಿ. ಹೆಂಗಪ್ಪ ಒಂದು ಉಪದೇಶ ಮಾಡ್ರಿ, ಎರಡರ ಉಪದೇಶ ಹೇಗೆ ಮಾಡ್ತೀರಿ? ಅದರಿಂದ ಕಥಂ ವಿರುದ್ಧ ಮುಚ್ಚತೆ, ನೀವು ಇನ್ನು ಒಂದಕ್ಕೊಂದು ವಿರುದ್ಧ ಶಬ್ದವನ್ನು ಹ್ಯಾಂಗೆ ಹೇಗೆ ತಾನೇ ಬಳಸ್ತೀರಾ? ನೀವು ಹೇಗೆ ಬಳಸಿ ಸಾಧ್ಯ? ನೈಷ ದೋಷ, ನೈಷ ದೋಷ, ನಿರುಪಾಧಿ ಉಪಾಧಿ ಮತ್ವೇನ, ನಿರುಪಾಧಿ ಉಪಾಧಿ ಮತ್ವೇನ ಉಪಪತ್ತಿ. ಇದ್ರ ಏನು ದೋಷ ಇಲ್ಲಪ್ಪ, ನೈಷ ದೋಷ. ನಾವು ಹೇಳಿದ್ರು ಏನು ತಪ್ಪಿಲ್ಲ, ನಾವೆಲ್ಲ ಸರಿಯಾಗಿ ವಿಚಾರ ಮಾಡಿ ಹೇಳಿದ್ದೀವಿ. ನಾವೇನು ಹೇಳಿದ್ದೀವಿ ನೋಡಿ, ನಿಮಗೆ ಒಂದು ಮಾತು ಹೇಳ್ತೀನಿ, ಸರಿಯಾದ ಶುಲ್ಕ ಹೇಳಿ ಕೇಳ್ತಿದ್ರಾ? ಚೈನು ಅಧ್ರುವಂ. ಆದ್ರಿಂದ ಏ ಜತಿ ಅಲುಗಾಡ್ತದೆ, ಚೈನ್ ಅಲುಗಾಡ್ತದೆ, ಚೈನ್ ತುಂಡಾಗ್ತದೆ, ಚೈನ್ ಉದ್ದ ಆಗ್ತದೆ, ಚೈನ್ ಸವಿತದೆ, ಚೈನ್ ತಗೋಬಹುದು, ಚೈನ್ ಕೊಡಬಹುದು, ಎಲ್ಲ ಆದರೆ ಚಿನ್ನ ನ ಈಜತಿ. ನಾ ಇಲ್ಲಿಂದ ಚೈನ್ ತಂದು ನಿಮ್ಗೆ ಯಾಕೆ ಕೊಟ್ಟು ಕೂಡ ಚಿನ್ನ ಹೆಂಗಿದೆಯೋ ಹಾಗೆ ಇದೆ. ನ ಈಜತಿ ಕೊಟ್ಟದ್ದು ಚಿನ್ನವೇ, ಕೊಟ್ಟರೂ ಬದಲಾವಣೆಗೆ ಒಳಗಾದ ಆಗದೆ ಇದ್ದದ್ದು ಚಿನ್ನ. ಎರಡು ಸಲ ಹೇಳಿ ಬರ್ತದೆ. ಘಟನ ಭಾರಿ ಶ್ರೇಷ್ಠ, ಒಳ್ಳ ಮುಳ್ಳ ನಾ ತೋರ್ಸ್ ತೋರ್ಸೆ ಕಪ್ಪಾಗಿರ್ಬೋದು ಬಹುಶಃ. ಇದೇ ಘಟ ಹೌದೋ ಚಲತಿ, ಸ್ಥಾನದಿಂದ ಸ್ಥಾನಕ್ಕೆ ಚಲಿಸುತ್ತದೆ. ಇದೇ ಘಟದ ವಿಚಾರ ಹೇಳ್ತೇನೆ ಮತ್ತೆ. ಮೃದಃ ನ ಚಲತಿ, ಏನು ಮಣ್ಣು ಚಲಿಸುವುದಿಲ್ಲ. ಘಟವು ಚಲಿಸಿತು ಅಂತ ಹೇಳ್ತೀವಿ, ಮಣ್ಣು ಚಲಿಸುವುದಿಲ್ಲ ಅಂತ ಹೇಳ್ತೀವಿ. ಆದರೆ ಘಟವು ಮಣ್ಣೇ, ಮಣ್ಣು ಮಣ್ಣೇ. ಮಣ್ಣು ಒಂದು ಕಡೆ ಚಲಿಸ್ತದೆ ಅಂತ ಹೇಳ್ತೀವಿ, ಒಂದು ಕಡೆ ಚಲಿಸೋದಿಲ್ಲ ಅಂತ. ಮಣ್ಣು ಒಂದು ಕಡೆ ಚಲಿಸ್ತದೆ ಅಂತ ಹೇಳಿದಾಗ ಉಪಾಧಿ ಸಹಿತವಾಗಿ ಹೇಳ್ತೀವಿ. ಮಣ್ಣು ಚಲಿಸುವುದಿಲ್ಲ ಅಂತ ಹೇಳಿದಾಗ ಉಪಾಧಿ ರಹಿತವಾಗಿ. ಆತ್ಮನು ವೇಗವಾಗಿ ಚಲಿಸುತ್ತಾನೆ ಅಂತ ಹೇಳಿದಾಗ ಅಲ್ಲಿ ಮನಸ್ಸು ಉಪಾಧಿ ಇದೆ. ಹೌದು, ಆತ್ಮನು ಚಲಿಸುವುದಿಲ್ಲ ಅಂತ ಹೇಳಿದಾಗ ಅಲ್ಲಿ ಯಾವ ಉಪಾಧಿಗಳು ಇಲ್ಲ. ಅದಕ್ಕೆ ಈ ಮಾತು ಹೇಳ್ತಾರೆ, ಏನು ನೈಷ ದೋಷ? ನಾವು ಹೇಳಿದ್ರು ಏನು ತಪ್ಪಿಲ್ಲ. ಒಂದು ಹೇಳಿಕೆ ನಿರುಪಾಧಿ, ಒಂದು ಹೇಳಿಕೆ ನಿರುಪಾಧಿ, ಇನ್ನೊಂದು ಹೇಳಿಕೆ ಉಪಾಧಿ ಮತ್ವೇನ ಉಪಾಧಿ ಸಹಿತ. ಒಂದು ಹೇಳಿಕೆ ಉಪಾಧಿ ರಹಿತ, ಇನ್ನೊಂದು ಹೇಳಿಕೆ ಉಪಾಧಿ ಸಹಿತ. ಈಗ ನೀವು ಹೇಳಿ, ಉಪಾಧಿ ರಹಿತವಾದದ್ದು ಯಾವುದು? ಈಗಲ್ಲಪ್ಪ, ಉಪಾಧಿ ರಹಿತವಾದದ್ದು ಯಾವುದು? ಉಪಾಧಿ ಸಹಿತವಾದದ್ದು ಯಾವುದು? ಅದು ಆತ್ಮನೇ, ಅದು ಆತ್ಮನೇ. ಆದರೆ ಉಪಾಧಿ ಯಾವುದು ಅಂತಂದ್ರೆ ನಾಮರೂಪ ಉಪಾಧಿ. ಈ ನಾಮರೂಪ ಉಪಾಧಿಯಿಂದ ನೀವು ನೋಡಿದ್ದಾದ್ರೆ ಮಣ್ಣು ಚಲಿಸ್ತಾ ಇದೆ. ಆ ನಾಮರೂಪ ಉಪಾಧಿ ಬಿಟ್ಟುಕೊಟ್ಟು ನೋಡಿದ್ದಾದ್ರೆ ಮಣ್ಣು ನ ಚಲತಿ. ಹಾಗಾದ್ರೆ ಒಂದು ಸ್ಟೇಟ್ಮೆಂಟ್ ಉಪಾಧಿ ಸಹಿತ, ಇನ್ನೊಂದು ಸ್ಟೇಟ್ಮೆಂಟ್ ಉಪಾಧಿ ಆಗಿದೆ. ಓಕೆ, ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿಃ ಶಾಂತಿಃ ಶಾಂತಿಃ.